ಗತಿ ನೀನೊಬ್ಬನೇ ಜಗಕ್ಕೆಲ್ಲ, ನಾ ನಿನ್ನನ್ನು ಮರೆತಾ ಕ್ಷಣವಿಲ್ಲ. ನನ್ನದೆಂಬುದಿಲ್ಲೇ ನಿಲ್ಲ ಹರಿ ನೀನೇ ನನ್ನಿಹ ಪರರೆಲ್ಲ, ಹರಿ ನೀನೇ ನನ್ನಿಹ ಪರರೆಲ್ಲ. ಕೃಷ್ಣ ಎಂದರೆ ಭಯವಿಲ್ಲ,